ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವನೇಗಿಲ ಯೋಗಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ಮಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಕುರಿಯ ಭತ್ತದ ನೇರ ಬಿತ್ತನೆಯ ಲಾಭದಾಯಕತೆ ಕುರಿತು ಡಾಕ್ಟರ್ ಎಎಸ್ ಚನ್ನಬಸವಣ್ಣ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ಧಾರಣೆ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಂತರ ಕೃಷಿರಂಗದಲ್ಲಿ ಕುಷ್ಟಗಿಯ ಶಿರಣಪ್ಪ ಬನ್ನಿಗೋಳ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಆಲಿಸುವಿರಿ. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಕೂರಿಗೆ ಭತ್ತದ ನೇರ ಬಿತ್ತನೆಯ ಲಾಭದಾಯಕತೆ ಕುರಿತು ಡಾಕ್ಟರ್ ಎಎಸ್ ಚನ್ನಬಸವಣ್ಣ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದೊಳಗೆ ಕೂರಿಗೆ ಭತ್ತದ ಬೇಸಾಯದ ಕ್ರಮಗಳು ಮತ್ತು ಇದರ ಒಂದು ಲಾಭದಾಯಕತೆ ಏನಿದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಸಹ ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ಎಎಸ್ ಚನ್ನಬಸವಣ್ಣ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಚನ್ನಬಸವಣ್ಣ ಅವರೇ. ನಮಸ್ಕಾರ. ಇತ್ತೀಚೆಗೆ ಈ ಕೂರಿಗೆ ಭತ್ತದ ಬಗ್ಗೆ ಸಾಕಷ್ಟು ರೈತರು ಈ ಭಾಗದಲ್ಲಿ ಬೆಳೀತಿದ್ದಾರೆ, ಜೊತೆಗೆ ವಿಶ್ವವಿದ್ಯಾಲಯ ಕೃಷಿ ಇಲಾಖೆ ಮಾಹಿತಿಯನ್ನು ಕೊಡ್ತಾ ಇದೆ ರೈತರಿಗೆ. ಏನಿದು ಕೂರಿಗೆ ಭತ್ತ ಅಂದ್ರೆ ಏನಂತ? ಇದು ಕೂರಿಗೆ ಭತ್ತ ಅಂದ್ರೆ ಇದೇನು ಸ್ಪೆಷಲ್ ಏನಿಲ್ಲ, ಹೊಸದೇನಲ್ಲ. ನಿಮ್ಗೆಲ್ಲ ಗೊತ್ತ, ಜೋಳ ಬಿತ್ತುತ್ತಾ ಇದೀವಿ, ಗೋಧಿ ಬಿತ್ತುತ್ತಾ ಇದ್ದೀವಿ, ಕೂರಿಗೆ ಭತ್ತ. ಕೂರಿಗೆ ಭತ್ತ ಇದು ಯಾಕಪ್ಪ ಕೂರಿಗೆ ಭತ್ತ ಅಂತ ನಾವು ಅಂತಿದೀವಿ ಅಂದ್ರೆ, ಮೊದಲು ನಾವೇನ್ ಮಾಡ್ತಿದ್ವು, ನಾಟಿ ಮಾಡ್ತಾ ಇದ್ದು ಅವಾಗ ಏನಂತ, ನಾಟಿ ಭತ್ತ ಅಂತಿದ್ದು. ಸೊ ಅದಕ್ಕಾಗಿ ಏನ್ ಮಾಡುದು, ಅವಾಗ ಯಾವ ನಾವು ಭತ್ತವನ್ನ ಬಿತ್ತೋದು ಅಂದ ತಕ್ಷಣ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನಾಟಿ ಮಾಡೋ ಪದ್ಧತಿ ಇರ್ಬೋದು ಅಂತ ಗೊತ್ತಾಗುತ್ತೆ. ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಕೂರಿಗೆ ಭತ್ತ ಅಂದ್ರೆ, ಇದ್ರಲ್ಲಿ ಏನಪ್ಪ ಅಂದ್ರೆ ಕೂರಿಗೆಯನ್ನ ಉಪಯೋಗ ಮಾಡಿ ನಾವು ಬಿತ್ತೋದು. ಇದ್ ಏನೋ ಬುಲಕ್ಕನ್ನು ಬಳಸ್ಬೋದು, ಅಂದ್ರೆ ಎತ್ತುಗಳನ್ನ ಬಳಸಬಹುದು, ಟ್ರ್ಯಾಕ್ಟರ್ನ ಬಿತ್ತಬಹುದು. ನಮ್ಗೆ ಸೀಟ್ ಕಂಫರ್ಟ್ ಫರ್ಟಿಲೈಸರ್ ಡ್ರಿಲ್ಸ್ ಬರ್ತಾ ಇದಾವೆ, ಅಂದ್ರೆ ಗೊಬ್ಬರವನ್ನ ಮತ್ತೆ ಬೀಜವನ್ನ ಒಂದೇ ಸಾರಿ ಬಿತ್ತಂತ ಬರ್ತಾ ಇದಾವೆ. ಅದನ್ನು ಉಪಯೋಗ ಮಾಡ್ಕೊಂಡು ಬೀಜವನ್ನ ಬಿತ್ತೋದು. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನಾವು ಬೀಜವನ್ನ ನೇರವಾಗಿ ಬೀಜೋಪಚಾರ ಮಾಡಿ ಬಿತ್ತೀವಿ, ಅಂದ್ರೆ ಮೊಳಕೆ ಬರ್ಸಂಗಿಲ್ಲ. ನಾವು ನಾಟಿ ಇದನ್ನು ಗದ್ದೆ ಮಾಡ್ಬೇಕಾದ್ರೆ ಮಾಡ್ತೀವಿ, ಇದನ್ನು ನಾಟಿ ಮಾಡೋ ಪದ್ಧತಿಯಲ್ಲಿ ನಾವು ಮೊಳಕೆ ಬರ್ಸಿ ನಾವು ಸಸಿ ಮಾಡಿ, ಇದ್ರ ಹಾಗಲ್ಲ, ನೇರವಾಗಿ ಬೀಜವನ್ನ ಹಾಗೆ ನಾವು ಬಿತ್ತೋದು. ಇಲ್ಲಿ ನಾಟಿ ಪದ್ಧತಿಯಲ್ಲಿ ಮತ್ತು ಕೂರಿಗೆ ಪದ್ಧತಿಯಲ್ಲಿ ಇರತಕ್ಕಂಥ ವ್ಯತ್ಯಾಸ ಏನು? ಅದೇ ನಾ ಹೇಳ್ದಂಗೆ, ನಾಟಿ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಮೊದಲು ಭತ್ತದ ಬೀಜವನ್ನು ಮೊಳಕೆ ಬರೆಸ್ತೀವಿ. ಈ ಬೀಜವನ್ನು ಕೆಸರು ನಾವು ಸರಿ ಸಸಿ ಮಡಿ ಮಡಿ ಮಾಡಿ ಸಸಿ ಮಡಿಗೆ ಅದು ಎರಚ್ತೀವಿ, ಮತ್ತು ಅದರಲ್ಲಿ ಮೊಳಕೆ ಬರೆಸ್ಕೊತೀವಿ. ಆದಮೇಲೆ 25-30 ದಿನದವರೆಗೆ ಅದನ್ನು ಅದ್ರಲ್ಲಿ ಕಾಪಾಡಿ ನಂತರ ಅದನ್ನು ನಾವು ಮತ್ತೆ ಕೆಸರು ಗದ್ದೆ ಮಾಡಿ ಅಲ್ಲಿ ಹಚ್ತೀವಿ. ಇಷ್ಟು ಒಂದು ಇದು ಬರ್ತವೆ. ಆದರೆ ಇಲ್ಲಿ ನಾವು ಏನಪ್ಪ, ಇಲ್ಲಿ ಕೂರಿಗೆ ಭತ್ತದಲ್ಲಿ ಏನಾಗ್ತದೆ, ಇದು ಯಾವುದು ಇರೋದಿಲ್ಲ. ಒಂದೇ ಸಾರಿ ನೇರವಾಗಿ ಭೂಮಿಯನ್ನು ಮೊದಲು ಹದ ಮಾಡ್ತೀವಿ. ಹೆಂಗೆ ಹದ ಮಾಡಬೇಕು ಅಂದರೆ, ನಮಗೆ ಜೋಳವನ್ನು ಬಿತ್ತಬೇಕಾದ್ರೆ ಹೇಗಿರಬೇಕು ಅಂದರೆ, ಹೆಂಟೆಂಟೆ ಇರಬಾರ್ದು, ಒಳ್ಳೆ ಫ್ರೈಯಬಲ್, ಚೆನ್ನಾಗಿ ಭೂಮಿ ಚೆನ್ನಾಗಿ ಹದ ಮಾಡಿಕೊಂಡು ನಂತರ ನೇರವಾಗಿ ಭತ್ತವನ್ನು ನಾವು ಬಿತ್ತನೆ ಮಾಡೋದು, ಕೂರಿಗೆ ಅಂತ ಬಿತ್ತನೆ ಮಾಡೋದು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಕೂರಿಗೆ ಭತ್ತದ ಒಂದು ಪದ್ಧತಿಯನ್ನು ಶಿಫಾರಸು ಮಾಡ್ತಾ ಇದೆ ವಿಶ್ವವಿದ್ಯಾಲಯ, ಕೃಷಿ ಇಲಾಖೆ ಎಲ್ಲ ಹೇಳ್ತಾ ಇದ್ದಾರೆ. ಕಾರಣ ಏನು, ಯಾಕೆ ಇಷ್ಟರ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀರಿ, ಯಾಕೆ ಹೇಳ್ತಾ ಇದ್ದೀರಿ ಶಿಫಾರಸು? ಈಗ ನೋಡಿ, ನಮ್ಮಲ್ಲಿ ಯಾವುದಿದೆ, ತುಂಗಭದ್ರ ಆಯಕಟ್ಟು ಪ್ರದೇಶ ಇದೆ, ಅಥವಾ ನಮ್ಮದು ಕೃಷ್ಣ ಅಪರ್ ಕೃಷ್ಣ ಪ್ರಾಜೆಕ್ಟ್ ಇದೆ. ಇಲ್ಲಿ ನಮಗೆಲ್ಲ ಗೊತ್ತೇ ಇರ್ಬೋದು, ಈಗ ಎಲ್ಲೆಲ್ಲಿ ಅಂಚಿನ ರೈತರು ಅಂದರೆ ಎಲ್ಲೆಲ್ಲಿ ಭಾಗದ ರೈತರು, ಇಲ್ಲಿ ಕೊನೆ ಹೆಡ್ ರೀಚ್ ರೈತರು ಅಂದರೆ ಎಲ್ಲಿ ಭಾಳಷ್ಟು ನೀರು ಸಿಗುತ್ತೆ ಅಲ್ಲಿ ನಾಟಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ನೀರು ಬಳಸ್ತಾರೆ. ಈ ನೀರು ಕೊನೆ ಭಾಗ ಮುಟ್ಟಬೇಕಾದ್ರೆ ನೀರೇ ಮುಟ್ಟೋದಿಲ್ಲ, ನೀರು ಬರೋದಿಲ್ಲ, ಅವರೇ ಬಳಸ್ತಾರೆಲ್ಲ. ಇಲ್ಲ ಮೊದಲನೇ ಅವ್ರ ರೈತರು ಏನು ಹೆಚ್ಚಿಗೆ ನೀರು ಮಾಡಿ ಬೆಳೆಯನ್ನು ಹಾಳು ಮಾಡ್ಕೊತಾರೆ, ಇಲ್ಲಿ ಟೈಲೆಂಟ್ ಫಾರ್ಮರ್ಸ್ ಏನು ನೀರು ಇಲ್ಲದಲೇ ಬೆಳೆಯನ್ನು ಹಾಳು ಮಾಡ್ಕೊತಾರೆ. ಈಗ ಇಂಥ ಟೈಲೆಂಟ್ ಫಾರ್ಮರ್ಸ್ ಅವ್ರಿಗೆ ಇದು ಏನು ಕೂರಿಗೆ ಬರ್ತಾ ಇದೆ ಬಹಳಷ್ಟು ಉಪಯೋಗ. ಅವಾಗ ಯಾವಾಗ ನೀರು ಬರೋಕ್ಕಿಂತ ಮುಂಚೆ ಇವಾಗ ಮಳೆ ಬರ್ತಾ ಇದೆ, ಈಗ ಈ ಮಳೆ ಚೆನ್ನಾಗಿ ಬರ್ತಾ ಇದ್ದಾಗ ಅವರು ಬಿತ್ತನೆ ಮಾಡಿಬಿಡ್ಬೋದು. ನಂತರ ಏನು ಈಗ ನಮ್ಮ ಜುಲೈ ಎಂಡಲ್ಲಿ ನೀರು ಬರಕ್ಕೆ ಶುರು ಆಗುತ್ತೆ, ಅಥವಾ ಆಗಸ್ಟ್ ಫಸ್ಟ್ ಅವಾಗ ಅವಾಗ ಏನ್ ಮಾಡೋದು, ನೀರು ಯಾವಾಗ ಬರ್ತದೋ ಅವಾಗ ನೀರು ಮಾಡಿಕೊಂಡು ಅದನ್ನ ಭತ್ತವನ್ನ ಬೆಳಿಬಹುದು. ಇದೊಂದು ವಿಚಾರ. ಎರಡನೇದೇನಪ್ಪ ಅಂದ್ರೆ, ನಿಮ್ಗೆ ಕೃಷಿ ಕಾರ್ಮಿಕರು ಇವಾಗ ಸಸಿ ಮಾಡಿ ಮಾಡಿ ಈಗೆಲ್ಲ ನಿಮ್ಗೆ ಗೊತ್ತೇ ಇದೆ. ಇನ್ನೊಂದು ಈ ವಿಚಾರ ಅಂದ್ರೆ, ಕೃಷಿ ಕಾರ್ಮಿಕರು ಸಹ ಸಿಗೋದಿಲ್ಲ ಈಗ. ಇಂತಹ ಸಮಯದಲ್ಲಿ ಇದು ಹೇಳಿ ಮಾಡಿಸದಂತ ಪದ್ಧತಿ. ಹೌದೌದು, ಲೇಬರ್ ಬೇಕಾಗಿಲ್ಲ, ಲೇಬರ್ ಬಹಳಷ್ಟು ಕಡಿಮೆ ಬೇಕಾಗುತ್ತೆ, ಅದರಿಂದ ಇದೊಂದು ಆಯ್ತು. ಇನ್ನೊಂದು ಖರ್ಚು ಏನಿದೆ ಇದರಲ್ಲಿ ಕಮ್ಮಿ ಆಗುತ್ತೆ. ಈಗ ನಾವು ಹೇಳ್ದಂಗೆ, ನಾವು 4,000-6,000 ರೂಪಾಯಿ ಹೆಚ್ಚಿಗೆ ಖರ್ಚು ಬರ್ತವೆ ಅದ್ರಲ್ಲಿ ನಾಟಿ ಮಾಡಿದ್ರೆ, ನಾಟು ಮಾಡಿದ್ರಲ್ಲ, ಸಸಿ ಮಡಿ ಮಾಡಿ ನಾಟಿ ಮಾಡೋವರೆಗೂ ಖರ್ಚು ಜಾಸ್ತಿ ಬರುತ್ತೆ. ಆದ್ರೆ ಇವೆಲ್ಲ ಯಾವ ಉಳಿತಾಯ ಆಗುತ್ತೆ ನಮ್ಗೆ, ಇದು 4,000-6,000 ರೂಪಾಯಿವರೆಗೂ ಖರ್ಚು ಕಡಿಮೆ ಬರುತ್ತೆ. ಇನ್ನೊಂದು ಎರಡನೇ ದಿನ ಇದಂದ್ರೆ, ಇಳುವರಿ ಜಾಸ್ತಿ ಬರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಇಳುವರಿ ಜಾಸ್ತಿ ಆಗುತ್ತೆ ಅಥವಾ ಖರ್ಚು ತಕ್ಕಂತೆ ಖರ್ಚು ಜಾಸ್ತಿ ಆಗ್ಬಿಡುತ್ತೆ. ಖರ್ಚು ಜಾಸ್ತಿ ಇರುತ್ತೆ, ಇಳುವರಿ ಜಾಸ್ತಿ ಇರುತ್ತೆ, ಲಾಭ ಆಗಲ್ಲ, ಲಾಭ ಆಗೋದಿಲ್ಲ. ಬಟ್ ಇದೊಂದೇ ಪದ್ಧತಿಯಲ್ಲಿ ನಮ್ಗೆ ಎರಡನ್ನೂ ನಾವು ಕಾಣ್ತೀವಿ, ಖರ್ಚು ಕಡಿಮೆ ಇಲ್ಲ ಹೆಚ್ಚು ಲಾಭ. ಖರ್ಚು ಕಡಿಮೆ ಆಯ್ತು, ಲಾಭ ಹೆಚ್ಚಾಯ್ತು. ಹೌದು, ಅಂದ್ರೆ ಬೇರೆ ಕಡೆ ನಿವ್ವಳ ಆದಾಯ ನಾವು ತಗೊಂಡಾಗ ನಿಮಗೆ 1.5-2 ಬರ್ಬೋದು, ಇದರಲ್ಲಿ ಅದಕ್ಕಿಂತ 2.5-3 ಬರುತ್ತೆ. ಅದರಿಂದ ಇದು ಬಹಳಷ್ಟು ಒಂದು ಒಳ್ಳೆ ಪದ್ಧತಿ ಅಂತ ನಾವು ಹೇಳ್ಬೋದು. ಇಷ್ಟೆಲ್ಲ ಒಂದು ಅನುಕೂಲತೆಗಳು ಇದ್ದಾಗ ಈ ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಇನ್ನೂ ರೈತರು ಇದನ್ನ ಅನುಕರಣೆ ಮಾಡ್ತಾ ಇಲ್ಲ. ಇದು ಮುಖ್ಯವಾಗಿ ಅನುಕರಣೆ ಯಾಕೆ ಮಾಡ್ತಿಲ್ಲ ಅಂದ್ರೆ, ಹೇಳೋದು ಬಹಳಷ್ಟು ಜನರಿಗೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಏನಾಗುತ್ತೆ ಅಂದ್ರೆ, ಇದು ಬೆಳೆದ ತಕ್ಷಣ ಏನಾಗುತ್ತೆ, ಈ ಏನು ಬರೀ ಹುಲ್ ತರ ಕಾಣುತ್ತೆ, ಫಸ್ಟ್ ಅವ್ರು ಬೆಳೆದಾಗ ಏನಾಗುತ್ತೆ, ಸರಿಯಾಗಿ ಅದನ್ನ ನೋಡ್ದೇ ಇದ್ರೆ ಕಳೆಗಳಿಗೂ ಮತ್ತೆ ಈ ಬೆಳೆಗಳಿಗೂ ಯಾವ್ದಂತ ವ್ಯತ್ಯಾಸನೆ ಕಾಣುತ್ತೆ, ಬರೀ ಕಳೆಗಳು ಕಾಣ್ತವೆ. ಯಾಕಂದ್ರೆ ಈಗ ಕಳೆಗಳು ಮೊಳಕೆ ಬರ್ಬೇಕಂದ್ರೆ 4 ದಿನ ಬೇಕು, ಭತ್ತದ ಬೀಜ ಮೊಳಕೆ ಬರೋದಕ್ಕೆ 7 ದಿನ ಬೇಕು. ಆಗ ಏನಾಗುತ್ತೆ ಅಂದ್ರೆ, ಭತ್ತ ಮೊಳಕೆ ಬರೋಕ್ಕಿಂತ ಮುಂಚೆನೆ ಕಸ ತುಂಬೋಗುತ್ತೆ. ಇದು ಒಂದು ಬಹಳಷ್ಟು ಇದು ರೈತರು ಬಹಳ ಹೆದರ್ತಾರೆ. ಆದ್ರೆ ಈಗ ಹೆದರದಂತ ಪ್ರಮೇಯ ಇಲ್ಲ, ಯಾಕಂದ್ರೆ ನಮಗೆ ಕಳೆನಾಶಕಗಳು ಬಹಳಷ್ಟು ಬಂದಿರೋದ್ರಿಂದ ಬಿತ್ತೋ ಟೈಮಲ್ಲಿ ನಾವು ಕಳೆನಾಶಕವನ್ನು ಸಿಂಪಡಣೆ ಮಾಡಿ ನಾವು ಬಿತ್ತೋದ್ರಿಂದ ಏನು ನಮಗೆ ಪ್ರಾಬ್ಲಮ್ ಆಗುತ್ತೆ ಅದು ಕಂಪ್ಲೀಟ್ ನಾವು ಸಾಲ್ವ್ ಮಾಡ್ಬೋದು, ಅದರಿಂದ ರೈತರು ಹೆದರ್ಬೇಕಿಲ್ಲ. ಆಮೇಲೆ ಮತ್ತಿನ್ನೊಂದು ಏನಾಗುತ್ತೆ ಅಂದ್ರೆ, ನೀರನ್ನು ಅವ್ರು ಸರಿಯಾಗಿ ಉಪಯೋಗ ಮಾಡಿದ್ರೆ, ಸರಿಯಾಗಿ ನೀರಾವರಿ ಮಾಡದೇ ಇದ್ರೆ ಎಲ್ಲೆಲ್ಲಿ ನೀರು ನಿಂತ್ಕೊಳ್ಳುತ್ತೋ ಅಲ್ಲಿ ಮೊಳಕೆ ಬರೋದಿಲ್ಲ. ದಿಬ್ಬ ಇರೋದ್ರಲ್ಲಿ ನೀರು ಹತ್ತದಲ್ಲೇ ಮೊಳಕೆ ಬರಲ್ಲ, ನೀರು ನಿಂತಲ್ಲಿ ಭತ್ತ ಕೊಳತು ಇದಾಗ್ತವೆ. ಅದರಿಂದ ಇದೇನು ನಾವು ಇದು ಮಾಡ್ತೀವಿ, ಇದು ಈ ಪದ್ಧತಿಯಲ್ಲಿ ಭೂಮಿ ಸಮತಟ್ಟಾಗಿರ್ಬೇಕು. ಸಮತಟ್ಟಾಗಿ ಇನ್ನೊಂದು ಪಾಯಿಂಟ್ ಏನು, ನೀರು ಬಿಟ್ಟಿದ್ದು ಇನ್ನೊಂದ್ ಕಡೆ ಬಸ್ತೋಗಂಗ್ ಇರಬೇಕು, ನೀರು ನಿಂತ್ಕೋಬಾರ್ದು. ಅದರಿಂದ ರೈತರು ಇದೊಂದು ಸಹ ಮಾಡ್ಕೋಬೇಕು. ಇವೆಲ್ಲ ಸರಿಯಾಗಿ ನಾವು ರೈತರು ಮಾಡ್ಕೊಂಡ್ರೆ ಈ ಪದ್ಧತಿ ಬಹಳಷ್ಟು ಉಪಯುಕ್ತ. ಕುರಿಗೆ ಭತ್ತದ ಮುಖ್ಯವಾದಂತಹ ಲಾಭಗಳ ಬಗ್ಗೆ ಹೇಳಿದಿರ್ತಾವೆಲ್ಲ, ಲಾಭ ಇನ್ನು ಏನೇನು ಹೆಚ್ಚಿನ ಲಾಭಗಳಿವೆ ಇದನ್ನು ಮಾಡೋದ್ರಿಂದ? ಈಗ ಮೊದಲನೇದಾಗಿ ಲಾಭ ಹೇಳೋದು ಅಂದ್ರೆ ನೀರಿನ ಉಳಿತಾಯ ಮಾಡೋದು. ಹೌದು, ಈಗ 35% ನಾವು ನೀರನ್ನ ಉಳಿತಾಯ ಮಾಡಬಹುದು. ಎರಡನೇದಾಗಿ 15 ದಿನ ನಮಗೆ ಕಟಾವಿಗೆ ಬೇಗ ಬರುತ್ತೆ, ಬೇಗ ಬರ್ತದೆ. ಯಾಕೆ ಅಂತ ನೀವು ಕೇಳ್ಬೋದು, ನಾಟಿ ಮಾಡೋ ಪದ್ಧತಿಯಲ್ಲಿ ಅದು ನಾಟಿ ಮಾಡಬೇಕು, ಅದು ಮತ್ತೆ ಶಾಖ ಆಗುತ್ತೆ, ಅದಕ್ಕೆ ಶಾಖಿಂದ ಮತ್ತೆ ಚೇತರಿಸಬೇಕು, ಮತ್ತೆ ಬೇರೆ ಕಡೆ ಹಚ್ಚಬೇಕು, ಬಾಡುತ್ತೆ ಮತ್ತೆ ಎದೇಳುತ್ತೆ. ಈಗ 10-15 ದಿನ ಬೇಕು, ಈ ಸಮಯವನ್ನ ನಾವಿಲ್ಲಿ ಉಳಿತಾಯ ಮಾಡಬಹುದು, ಅದರಿಂದ 10 ದಿನ ಬೇಗ ಬರುತ್ತೆ. ಇನ್ನೊಂದು ವಿಚಾರ ಅಂದ್ರೆ ರೋಗ ಮತ್ತು ಕೀಟಗಳು ಕಡಿಮೆ ಇದಕ್ಕೆ. ಇನ್ನೊಂದೇನಪ್ಪಾ ಅಂದ್ರೆ ಇದು ಇಳುವರಿಯಲ್ಲಿ ಒಂದು 10% ನಮಗೆ ಜಾಸ್ತಿ ಬರ್ತದೆ. ಇದೆಲ್ಲ ನಮಗೆ ಉಪಯೋಗ ಇದು. ಇಲ್ಲಿ ಕೂರಿಗೆ ಭತ್ತದಲ್ಲಿ ತಳಿಗಳನ್ನು, ಎಲ್ಲಾ ತಳಿಗಳನ್ನು ಬಿತ್ತನೆ ಮಾಡಬಹುದು ಅಥವಾ ಕೆಲವೊಂದು ತಳಿಗಳನ್ನು ಮಾತ್ರ ಬಿತ್ತನೆ ಮಾಡಬಹುದಾ? ಈಗ ನಾವೆಲ್ಲ ನಾವು ಸಂಶೋಧನೆ ಮಾಡಿದ ಪ್ರಕಾರ ನಮಗೆ ತಳಿಗಳಲ್ಲಿ ಯಾವುದು ವ್ಯತ್ಯಾಸ ಕಂಡು ಬಂದಿಲ್ಲ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ನಮಗೆ ನೀರನ್ನು ಕೊಡೋದಕ್ಕೆ ಅಥವಾ ನಮಗೆ ಬಹಳ ದಿನ ಡೇಸ್ಗಳಿದ್ರೆ, ಈಗ ನೋಡಿ ಈಗ ನಾವು ಜೂನ್ ತಿಂಗಳಲ್ಲಿ ನಾವು ಬಿತ್ಕಂತು ಅಂದ್ರೆ ನಾವು ದೀರ್ಘಾವಧಿ ತಳಿಗಳನ್ನು ಮಾಡಬಹುದು. ಅದೇನು ಬಿಪೇಟೆ ಅಂದ್ರೆ ಸೋನಾ ಮಸೂರಿ ಮಾಡಬಹುದು. ಇಲ್ಲಪ್ಪ ಇನ್ನು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ನಾವೇನ್ ಮಾಡ್ಬೋದು, ನೀವು ಗಂಗಾವತಿ ಸೋನಾ ಮಾಡ್ರಿ, ಮತ್ತೆ ಕಾವೇರಿ ಸೋನಾ ಮಾಡ್ರಿ. ಹಿಂಗೆ ನಾವು ದಿನಗಳನ್ನ ಅನುಸರಿಸಬಹುದು. ಈಗ ನಮಗೆ ದಿನಗಳು ಜಾಸ್ತಿ ಇತ್ತಪ್ಪ ಅಂದ್ರೆ ಲಾಂಗ್ ಡ್ಯೂರೇಷನ್ ಮಾಡ್ರಿ, ಕಮ್ಮಿ ಆದಂಗೆ ಶಾರ್ಟ್ ಡ್ಯೂರೇಷನ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ನಮಗೆ ಈಗ ಬಹಳಷ್ಟು ಹೊಸ ತಳಿಗಳು ಸಹ ಬಂದಿವೆ. ನಮ್ಗೆ RNR 15:0048 ಅಂತ ಒಂದು ಬಂದಿದೆ, ಅದನ್ನು ಉಪಯೋಗ ಮಾಡ್ಕೊಳ್ಳಿ. GSP 10:89 ಇದೆ, ಈ ಹೊಸ ತಳಿಗಳಿದೆ, ಇವನ್ನು ಸಹ ಉಪಯೋಗ ಮಾಡ್ಬೋದು. ಇದರ ತಳಿಗಳಲ್ಲಿ ಏನು ವ್ಯತ್ಯಾಸ ಇಲ್ಲ, ಯಾವ ತಳಿಯನ್ನು ಬೇಕಾದರೂ ಅವ್ರು ಉಪಯೋಗ ಮಾಡ್ಬೋದು. ಇನ್ನು ಇಲ್ಲಿ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೋಬೇಕು, ಜೊತೆಗೆ ಬಿತ್ತುವಾಗ ಬೀಜ ಎಷ್ಟು ಹಾಕಬೇಕು, ಗೊಬ್ಬರ ಎಷ್ಟೆಷ್ಟು ಕೊಡಬೇಕು, ಯಾವ ರೀತಿ ಇದ್ರ ಬಗ್ಗೆ ಸ್ವಲ್ಪ ಸಂಪೂರ್ಣ ಮಾಹಿತಿ ಕೊಡಿ. ಈಗ ನಾವು ಆಗ್ಲೇ ಹೇಳ್ದಂಗೆ ಬಿತ್ತೋದಕ್ಕೆ ಏನು ಮಾಡಬೇಕು, ಭೂಮಿಯನ್ನು ಹದ ಮಾಡೋದು ಬಹಳ ಮುಖ್ಯ. ಹೆಂಟೆ ಇರಬಾರ್ದು, ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು, ಹೆಂಟೆ ಇರಬಾರ್ದು, ಭೂಮಿ ಸಮತಟ್ಟಾಗಿರ್ಬೇಕು. ನಾವು ಜೋಳ ಬಿತ್ತೋದಕ್ಕೆ ಅಥವಾ ಗೋಧಿ ಬಿತ್ತೋದಕ್ಕೆ ಯಾವ ರೀತಿ ಭೂಮಿನ ಹದ ಮಾಡ್ಕೊಂತೀವಿ ಆ ರೀತಿ ಮಾಡ್ಕೊಳ್ಳಿ. ಇಷ್ಟೇ ಅದು ಒಂದು. ಸೆಕೆಂಡ್ ಒಂದು, ನಾವು ಬಿತ್ತೋಗ ಸೀಡ್ ಕಂ ಫರ್ಟಿಲೈಸರ್ ಡ್ರಿಲ್ ಅಂತರ ಅದು 30 cm ಕೊಡಬೇಕು. ಈಗ ನಾವೇನಪ್ಪ ಅಂದ್ರೆ ಸಾಮಾನ್ಯವಾಗಿ ರೈತರು ಏನಪ್ಪ 20 cm ಅಂತ ಕೊಡ್ತಾರೆ, ಇಲ್ಲ 30 cm ಅವ್ರು ಇಡಬಹುದು. ಅವಾಗ 30 cm ಏನಾಗುತ್ತೆ ಅಂದ್ರೆ ಕುಂಟೆ ಆಯ್ಸಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. 30 cm ಬಿತ್ಕೊಳ್ಳಿ, ಇಳುವರಿ ಕಡಿಮೆ ಆಗತ್ತಂತಾರೆ. ಇಲ್ಲ ಈಗ ಏನಾಗುತ್ತೆ, ಬೀಜ ಅಷ್ಟೇ ಉಪಯೋಗ ಮಾಡಿರ್ತೀವಿ. ನಾವು ಯಾವಾಗ ನಾವು ಬೇಸಾಯ ಕ್ರಮಗಳನ್ನ ನಾವು ಚೆನ್ನಾಗಿ ಮಾಡ್ತೀವೋ ಇಲ್ಲಿ ಏನ್ ಲಾಸ್ ಆಗುತ್ತೋ ಅದನ್ನ ನಾವು ಕಂಪನ್ಸೇಟ್ ಮಾಡಬಹುದು. ಅದರಿಂದ ನಾವು 30 cm ಕಂಡು ಮಾಡಬಹುದು. ಎರಡನೇದು, ಮೂರನೇದು, ಬೀಜವನ್ನ 10-12 kg ಅಂದ್ರೆ ಎಕರೆಗೆ ಅಷ್ಟು ಉಪಯೋಗ ಮಾಡ್ರಿ, ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ. ಇದೊಂದು ಪಾಯಿಂಟ್. ಆಮೇಲೆ ಬೀಜೋಪಚಾರವನ್ನ ಹೇಳ್ದಂಗೆ ಬೀಜೋಪಚಾರ ಮಾಡೇ ಬಿತ್ತಬೇಕು. ಥೈರಾಮ್ ಅಂತ ಬರುತ್ತೆ, 3 gram ಅನ್ನ ಬಿತ್ತನೆ ಮಾಡಿ ಬೀಜೋಪಚಾರ ಮಾಡಿ ಬಿತ್ತರಿ. ಅಷ್ಟೇ ಅಲ್ದ್ರೆ ಅಜೋಸ್ಪಿರಲಮ್ ಅಂತ ಸಿಗುತ್ತೆ. ಅಜೋಸ್ಪಿರಲಮ್ ಏನಪ್ಪ ಅಂದ್ರೆ ನಮ್ಗೆಲ್ಲ ನಾವು ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಅಂತ ಮಾಡ್ತೀವಿ. ಗೊಬ್ಬರ ಕೊಡೋದು ಹೇಗೆ? ಗೊಬ್ಬರ ಅಂದ್ರೆ ಇವಾಗ ನಮಗೆ ಈಗ ನಾವು ಏನು ನಾಟಿ ಪದ್ಧತಿ ಕೊಡ್ತೀವಿ ಅದೇ ರೀತಿ ಅಷ್ಟೇ ಗೊಬ್ಬರ ಕೊಡಬೇಕಾಗುತ್ತೆ, ಸ್ವಲ್ಪ ವ್ಯತ್ಯಾಸ ಇದೆ. ಇವಾಗ ನಾವು ಏನ್ ಹೇಳ್ತೀವಿ, 60 kg ಸಾರಜನಕ, 30 kg ರಂಜಕ, 30 kg ಪೊಟ್ಯಾಷ್ ಅಂತ ನಾವು ಹೇಳ್ತೀವಿ ಪ್ರತಿ ಎಕರೆಗೆ. ಇದಕ್ಕೂ ಅಷ್ಟೇ ಕೊಟ್ಟು ಸಾಕಾಗುತ್ತೆ. ಆದ್ರೆ ಏನಂದ್ರೆ ರಂಜಕ ಮತ್ತು ಪೊಟ್ಯಾಷನ್ನ ಎಲ್ಲವನ್ನು ಒಂದೇ ಕಂತಲ್ಲಿ ಒಂದೇ ಸಾರಿ ಕೊಡಬೇಕು. ಬಿತ್ತನೆ ಮಾಡುವಾಗ ಕೊಡಬೇಕು. ಈ ಸಾರಜನಕ ಏನಿದೆ ಇದನ್ನು 4 ಸಾರಿ ಕೊಡಬೇಕು. ಈಗ ಕೂರಿಗೆ ಭತ್ತ ಬಿತ್ತುವಂತ ರೈತರು ಒಣ ಮಣ್ಣಲ್ಲಿ ಬಿತ್ತುವಂತವ್ರು, ಗೊಬ್ಬರವನ್ನ ಒಣ ಮಣ್ಣಲ್ಲಿ ಕೊಟ್ಬಿಟ್ರೆ ಅದು ಏನು ಉಪಯೋಗ ಆಗತ್ತ? ಹೇಗೆ ಆದಷ್ಟು ಕೊಡಬಾರ್ದು. ಅರ್ಧಂಬರ್ಧ ಸಿ ಆದಾಗ ಅದು ಗಾಳಿಯಲ್ಲಿ ಸೇರೋಗ್ತದೆ. ಆದಷ್ಟು ಭೂಮಿಯಲ್ಲಿ ಏನಾದ್ರೂ ಫುಲ್ ಒಣಗಿತ್ತು ಅಂದ್ರೆ ಹಾಗೆ ಕೊಡಕ್ ಹೋಗ್ಬೇಡ್ರಿ, ಹಾಗೆ ಬಿತ್ತಬಹುದು. ಇಲ್ಲ, ಅದು ಪಾಯಿಂಟ್. ಇವ ನಾವು ಬಿತ್ತೋ ಸಮಯದಲ್ಲಿ ಏನಾದ್ರೂ ನಮಗೆ ಗೊಬ್ಬರ ಕೊಡಕ್ ಸಾಧ್ಯ ಇಲ್ಲ ಅಂದ್ರೆ ನಾವು 10-15 ದಿನದಲ್ಲಿ ಗೊಬ್ಬರ ಕೊಡಬಹುದು. ನಾವು ನಾಟಿ ಮೊಳಕೆ ಬಂದ್ಮೇಲೆ ಕೊಡಬಹುದು. ಹೌದು, ಕೊಡಬಹುದು, ಮೊಳಕೆ ಬಂದ್ಮೇಲೆ ಕೊಡಬಹುದು. ಇನ್ನೊಂದು ನಾನು ಹೇಳ್ದಂಗೆ ಸಾರಜನಕ ಏನಿದೆ ಬಿತ್ತೋ ಸಮಯದಲ್ಲಿ 15 kg ಸಾರಜನಕ ಕೊಡಬೇಕು. ನಂತರ 25-30 ದಿನದಲ್ಲಿ ಇನ್ನು 15 kg ಕೊಡಬೇಕು. ಆಮೇಲೆ ತಂಡೆ ಹೊಡೆಯ ಸಮಯದಲ್ಲಿ ಇನ್ನು 15 kg, ಪ್ಯಾನಿಕಲ್ ಇನ್ಸೇಷನ್ ಅಂತ ಹೇಳ್ತೀವಿ ಅಂತ, ಆ ಸಮಯದಲ್ಲಿ ಇನ್ನು 15 kg. ಈ ರೀತಿ 4 ಕಂತುಗಳಲ್ಲಿ ನಾವು ಗೊಬ್ಬರ ಕೊಡಬೇಕು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಬಿತ್ತೋ ಸಮಯದಲ್ಲಿ ಜಿಂಕ್ ಸಲ್ಫೇಟ್ ಅನ್ನ ಅವಶ್ಯಕವಾಗಿ ಕೊಡಿ. ಕೊಡಬೇಕು. ಇನ್ನು ಅದಕ್ಕಿಂತ ಇನ್ನೊಂದು ಮುಖ್ಯವಾಗಿ ಏನಾದ್ರೆ ಐರನ್ ಸಲ್ಫೇಟ್ ಅಂತ ಬರ್ತದೆ, ಕಬ್ಬಿಣದ ಸಲ್ಫೇಟ್. ಕಬ್ಬಿಣದ ಸಲ್ಫೇಟ್ ಅನ್ನ ಅವರು 10 kg ಕೊಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಇದು ಏನಂದ್ರೆ ನಾವು ನೀರ ಇದ್ರಲ್ಲಿ ಬೆಳೀತಾ ಇಲ್ಲ, ಸಬ್ಮರ್ಜ್ ಕಂಡೀಷನ್ ಬೆಳೀತಿಲ್ಲ, ನೀರು ನಿಲ್ಲಿಸ್ತಾ ಇಲ್ಲ. ಅವಾಗ ಏನಾಗುತ್ತೆ, ಭತ್ತ ಏನು ಮೊಳಕೆ ಬಂದಾದ್ಮೇಲೆ ಒಂದು 10-15 ದಿನ ಆದ್ಮೇಲೆ ನೋಡಿ ಬೆಳ್ಳ ಬೆಳ್ಳ ಕಾಣುತ್ತೆ ನಿಮ್ಗೆ. ಅವಾಗ ನಮಗೆ ಐರನ್ ಸಲ್ಫೇಟ್ ಕೊಟ್ಟಿಲ್ಲ ಅಂತ ಅರ್ಥ. ಸೊ ಅದನ್ನ ಬಿತ್ತೋ ಸಮಯದಲ್ಲಿ ಕೊಟ್ರೆ ಈ ರೀತಿ ಬರೋದಿಲ್ಲ. ಅಂದ್ರೆ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಡ್ಬೋದ? ಇದು ಸಪರೇಟ್ ಕೊಟ್ಟಂದ್ರೆ ಕೊಟ್ಟರೆ ಏನಾಗೋದಿಲ್ಲ, ಆದಷ್ಟು ಸಪರೇಟ್ ಕೊಡೋದು ಒಳ್ಳೇದು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ, ಸಮ್ ಟೈಮ್ ನಾವು ಕೊಡಕ್ ಆಗಲಿಲ್ಲ ಅಂತ ಇಟ್ಕೊಳ್ರಿ, ಆಮೇಲೆ ನಾವ್ ಏನ್ ಮಾಡಬಹುದು ಅಂದ್ರೆ 0.5 ಕಬ್ಬಿಣದ ಸಲ್ಫೇಟ್ ಅನ್ನ ನಾವು ಸಿಂಪಡಣೆ ಮಾಡಬಹುದು. 0.5% ಶೇಕಡ 0.5% ನಾವು ಕೊಟ್ರೆ ಬಹಳ ಅನುಕೂಲ. ಅವಾಗ ಬೆಳಗಿರೋದು ಬೈಚಾನ್ಸ್ ಏನೋ ಬಂದಿತ್ತು ಅಂದ್ರೆ ಹೋಗುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ ಬೆಳವಣಿಗೆ ಆಗ್ತೀವಿ, ನಾವು ಟಿಲ್ಲರಿಂಗ್ ಸ್ಟೇಜ್ ಇರ್ಬೋದು ಅಥವಾ ಬೇರೆ ನೆಕ್ಸ್ಟ್ ಸ್ಟೇಜ್ ಗಳಲ್ಲಿ 2 ಸಾರಿ ಅಥವಾ 3 ಸಾರಿ 94-19 ಅಂತ ನಮಗೆ ನೀರಿನಲ್ಲಿ ಕರಗುವ ಗೊಬ್ಬರ ಸಿಗುತ್ತೆ. ಈ ಗೊಬ್ಬರವನ್ನ 1% ನಾವು ಸಿಂಪಡಣೆ ಮಾಡೋದು ಬಹಳ ಒಳ್ಳೇದು, ಅವಾಗ ನಮಗೆ ಇಳುವರಿ ಜಾಸ್ತಿ ಆಗುತ್ತೆ. ಇನ್ನ ಒಂದು ಪ್ರಶ್ನೆ ಏನಂತಂದ್ರೆ, ರೈತರು ಮಳೆ ಬರದೇ ಇದ್ರೆ ಭತ್ತವನ್ನ ಕೂರಿಗೆಯಲ್ಲಿ ಬಿತ್ತಾ ಇದ್ದಾರೆ, ಹೀಗೆ ಮಾಡಬಹುದು? ಹೇಗೆ ಮಳೆ ಒಣ ಮಣ್ಣಲ್ಲಿ ಬಿತ್ತನೆ ಮಾಡಬಹುದಾ? ಎಷ್ಟು ಇವರಿಗೆ ಬೀಜಗಳು ಇರ್ತಾವೆ ಮಣ್ಣಲ್ಲಿ? ಗ್ಯಾರಂಟಿ ಮಾಡಬಹುದು, ಈಗ ಬಹಳಷ್ಟು ರೈತರು ಮಾಡಿದರೆ ಸಕ್ಸಸ್ ಆಗಿದ್ದಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಅರ್ಧಂಬರ್ಧ ಹಸಿ ಆದಾಗ ನಾವು ಬಿತ್ತಬಾರ್ದು. ಅವಾಗ ಏನಾಗುತ್ತೆ ಅಂದ್ರೆ ಮೊಳಕೆ ಬಂದು ಹಾಗೆ ಒಣಗೋಗ್ತವೆ, ಮೊಳಕೆ ಬರ್ತಾ ಸ್ವಲ್ಪ ಬೆಳೀತ ಒಣಗೋಗುತ್ತೆ, ಅದು ಕೊಳತೋಗ್ತವೆ ಬೀಜಗಳು. ಅದರಿಂದ ನಮಗೆ ಫುಲ್ಲು ಡ್ರೈ ಇದ್ರೆ, ಹಸಿ ಏನು ಇಲ್ಲದೆ ಇದ್ರೆ ಅವಾಗ ನಾವು ಕೂರಿಗೆ ಬಿತ್ತಬಹುದು. ಆದ್ರೆ ಏನಪ್ಪ ಬೀಜೋಪಚಾರ ಮಾಡೋದು ಮರಿಬಾರ್ದು, ತಯಾರಾಮಿಂದ ಬೀಜೋಪಚಾರ ಮಾಡಿ. ಯಾಕಂದ್ರೆ ಇರುವೆ ತಿಂದೋಗ್ಬೋದು, ಅಥವಾ ಸ್ವಲ್ಪ ಸ್ವಲ್ಪ ಹಸಿ ಇದ್ರೆ ಅದು ಸ್ವಲ್ಪ ಮೊಳಕೆ ಬಂದು ಒಣಗೋಗ್ಬೋದು, ಅಥವಾ ಬೇರೆ ಶಿಲೀಂಧ್ರದಿಂದ ಅದು ಹಾನಿ ಆಗ್ಬೋದು. ಅದರಿಂದ ಬೀಜೋಪಚಾರ ಮಾಡೋದ್ರಿಂದ ನಮ್ಮ ಬೀಜ ಭೂಮಿಲಿ ಹಾಗೆ ಇರುತ್ತೆ. ನಂತರ ಒಂದು ವಾರ ಅಥವಾ 15 ದಿನ ಆದ್ಮೇಲೆ ಮಳೆ ಬಂದರೂ ಸಹ ಅದು ಮೊಳಕೆ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದರಿಂದ ಬೇಗ ಕೆಲವು ಸಾರಿ ನಾವು ಹವಾಮಾನ ಹೇಳ್ತೀವಿ, ಇನ್ನೊಂದು ವಾರದಲ್ಲಿ ಮಳೆ ಬರ್ತದೆ ಅಂತ ಹೇಳ್ತೀವಿ. ಅವ್ರ ಬಹಳಷ್ಟು ಏರಿಯಾ ಇರ್ತವೆ, ಅಥವಾ ಅವ್ರಿಗೆ ಸೀಟ್ ಕಂಫರ್ಟೇಜ್ ಡ್ರಿಲ್ ಸಿಗೋದಿಲ್ಲ, ಇಂಥ ಸಮಯದಲ್ಲಿ ಅವರು ಬೇಗ ಬಿತ್ತನೆ ಮಾಡಿಕೊಂಡು ಇಟ್ಕೊಳ್ಳೋದು ಏನು ತಪ್ಪಿಲ್ಲ, ಮಾಡಬಹುದು. ಇನ್ನ ಒಣ ಮಣ್ಣಲ್ಲಿ ಬಿತ್ತನೆ ಮಾಡಿದಂತ ರೈತರು ಕಳೆನಾಶಕ ಸಿಂಪರಣೆ ಮಾಡಬಹುದಾ? ಹೇಗೆ ಕಳೆಗಳನ್ನು? ಒಳ್ಳೆ ಕರೆಕ್ಟ್ ಪ್ರಶ್ನೆ. ಈಗ ನೋಡಿ ಏನು ಅಂದ್ರೆ ಒಣ ಮಣ್ಣಲ್ಲಿ ಕಳೆನಾಶಕವನ್ನ ಸಿಂಪರಣೆ ಮಾಡಬಾರ್ದು, ಮಾಡಬಾರ್ದು ಅಂದ್ರೆ ಅದಕ್ಕೆ ಬೇರೆ ಕಳೆನಾಶಕ ಇದೆ, ಆದ್ರೆ ಈ ಭತ್ತಕ್ಕೆ ಆ ರೀತಿಯ ಕಳೆನಾಶಕಗಳು ಇಲ್ಲ. ಇವ್ರು ಏನ್ ಮಾಡ್ಬೇಕು ಅಂದ್ರೆ ಒಣ ಮಣ್ಣಲ್ಲಿ ಬಿತ್ತನೆ ಮಾಡಿದಂತ ಇಟ್ಕೊಳ್ರಿ, ಬಿತ್ತನೆ ಆಗಿದೆ. ಸೊ ನೆಕ್ಸ್ಟ್ ಮಳೆಗೆ ಮಳೆ ಬರುತ್ತೆ, ಮಳೆ ಬಂದ ಮೇಲೆ ಒಂದಿನ ಅಥವಾ ಒಂದಿನ ಎರಡು ದಿನದಲ್ಲಿ ಸಿಂಪರಣೆ ಕರೆಕ್ಟ್ ಆಗುತ್ತೆ. ಯಾಕಂದ್ರೆ ಅವಾಗ ಮೊಳಕೆ ಬರಕ್ ಶುರು ಆಗುತ್ತೆ, ಕಳೆನು ಮೊಳಕೆ ಬರಕ್ ಶುರು ಆಗುತ್ತೆ, ಅವಾಗ ಕಂಟ್ರೋಲ್ ಆಗುತ್ತೆ. ಅದರಿಂದ ನಾವು ಯಾವತ್ತೂ ಮಳೆ ಬಂದ ಮೇಲೆ ಒಂದು ಅಥವಾ ಎರಡು ದಿನದಲ್ಲಿ ಸಿಂಪರಣೆ ಮಾಡೋದು ಬಹಳ ಒಳ್ಳೆ. ಈಗ ಒಣ ಮಣ್ಣಲ್ಲಿ ಬಿತ್ತನೆ ಮಾಡಿದವರು ರಾಸಾಯನಿಕ ಗೊಬ್ಬರನು ಮೊಳಕೆ ಬಂದ ಮೇಲೆ ಕೊಡಬಹುದು. ಇನ್ನ ಕಳೆಗಳ ಬಗ್ಗೆ ಸ್ವಲ್ಪ ವಿವರವಾದ ಹೇಳ್ರಿ, ನಮ್ಮ ರೈತರು ಯಾವ ರೀತಿ ಕಳೆಗಳನ್ನ ನಿರ್ವಹಣೆ ಮಾಡಬಹುದು? ಇಲ್ಲಿ ಕಳೆಗಳ ಸಮಸ್ಯೆನೆ ಬಹಳ ರೈತರು ಹೇಳೋದು. ಹೌದು, ಈಗ ಯಾಕಂದ್ರೆ ನಾವು ಒಂದೇ ಒಂದು ಹೇಳ್ಬೇಕು ಅಂದ್ರೆ ಏನು ನಾವು ಕೂರಿಗೆ ಭತ್ತ ಅಂತ ನಾವು ಮಾಡ್ತೀವಿ, ಕೂರಿಗೆ ಭತ್ತ ಅಂದ ತಕ್ಷಣ ನಾವು ಕಳೆನಾಶಕ ಅಂತ ಇಟ್ಕೊಳ್ಳೇಬೇಕು ಇಟ್ಕೊಳ್ಳೇಬೇಕು. ಒಂದು ಅದೇನು ಒಂದು ನಾಣ್ಯದ ಎರಡು ಮುಕ್ಕಳು ಇದ್ದಂಗೆ ನಾವು ಯಾವಾಗ ಅದ್ರ ಕೆಲವರು ರೈತರಿಗೆ ಏನಾಗುತ್ತೆ ಭೂಮಿ ಬಹಳ ಚೆನ್ನಾಗಿರುತ್ತೆ, ಅವಾಗ ಕಸನೇ ಇರೋದಿಲ್ಲ, ಅಂಥವ್ರು ಬೇಕಾದ್ರೆ ಮಿಸ್ ಮಾಡಿ ಆಮೇಲೆ ಬೇಕಾದ್ರೆ ಪೋಸ್ಟ್ ಎಮರ್ಜೆಂಟ್ ಹೊಡಿಬೋದು. ಆದರೆ ಸಾಮಾನ್ಯವಾಗಿ 90% ರೈತರ ಭೂಮಿಗಳಲ್ಲಿ ಎಲ್ಲ ಭೂಮಿಗಳಲ್ಲೂ ಕಳೆಗಳು ಬಹಳ ಬರ್ತವೆ. ಅದರಿಂದ ಕಳೆನಾಶಕವನ್ನು ಸಿಂಪರಣೆ ಮಾಡೋದು ಒಳ್ಳೆಯದು. ಯಾವ ರೀತಿ ಮಾಡಬೇಕು ಅಂದರೆ ಅವರು ಏನು ಬಿತ್ತುತ್ತಾರೆ, ಬಿತ್ತಿದ ದಿನ ಅಂದರೆ ನಾವು ಹಿಂದೆ ಏನು ಕುಂಟೆ ಹಾಕೊಂಡು ಹೋಗ್ತೀವಿ ಅವತ್ತೇ ಹೊಡಿಬೇಕು, ಅಥವಾ 2 ದಿನದ ಒಳಗಡೆ ಅವರು ಔಷಧಿ ನೋಡಬೇಕು. ಯಾವ ಔಷಧಿ ಹೊಡಬೇಕು ಅಂದ್ರೆ ಪೆಂಡಿಮಿಥಾಲಿನ್ ಅಂತ ಒಂದು ಔಷಧಿ ಸಿಗುತ್ತೆ. ಪೆಂಡಿಮಿಥಾಲಿನ್ ಪೆಂಡಿ ಅಂಗಡಿಯಲ್ಲಿ ಪೆಂಡಿಮಿಥಾಲಿನ್ ಅಂತ ಸಿಗುತ್ತೆ, ಪೆಂಡಿಗಾನ್ ಅಂತ ಸಿಗುತ್ತೆ, ಸ್ಟಾಂಪ್ ಅಂತ ಸಿಗುತ್ತೆ, ಯಾವ್ದನ್ನು ತಗೊಳ್ಳಿ. 30 EC ಅಂತ ಇದ್ರೆ 1.2 ಲೀಟರ್ ಒಂದು ಎಕರೆಗೆ. 30 EC ಇನ್ನೊಂದು 38.7 CS ಅಂತ ಒಂದು ಸಿಗುತ್ತೆ. ಈಗ ಅದೇನಾಯ್ತು ಅಂದ್ರೆ 700 ಮಿಲಿ ಒಂದು ಎಕರೆಗೆ 700 ml ಸಾಕು. ಅಂದ್ರೆ ಅದೊಂದು ಸ್ಟಾಂಪ್ ಎಕ್ಸ್ಟ್ರಾ ಅಂತ ಸಿಗ್ತಾ ಇದೆ, ಅಥವಾ ಬೇರೆ ಯಾವ್ದೇ ಕಂಪನಿ ತಗೊಳ್ಳಿ. ಅದನ್ನ 200 ಲೀಟರ್ ಯಾವತ್ತೂ ಕಡಿಮೆ ಮಾಡಬಾರ್ದು. 200 ಲೀಟರ್ ನೀರು ಅದಕ್ಕಿಂತ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಡಿಮೆ ಮಾಡಬೇಡ. ಈಗ ನೋಡಿ ಇನ್ನೊಂದು, ಭೂಮಿ ಚೆನ್ನಾಗಿ ಹಸಿ ಇತ್ತು ಅಂದ್ರೆ 200 ಲೀಟರ್ ಸಾಕು. ಸ್ವಲ್ಪ ಮೇಲ್ಗಡೆ ಪದರ ಸ್ವಲ್ಪ ಒಣಗಿತ್ತು ಅಂದ್ರೆ ಅಂತ ಸಮಯದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಮಾಡಬಹುದು, 300 ಲೀಟರ್ ಮಾಡ್ರಿ. ನೀರು ಮತ್ತೆ ಕಡಿಮೆ ಮಾಡಬಾರ್ದು. ಈ ಔಷಧಿಯನ್ನ ಯೂನಿಫಾರ್ಮ್ ಆಗಿ ಚೆನ್ನಾಗಿ ನಿಂತ್ಕೊಂಡು ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಕಳೆವನ್ನು ನಿಯಂತ್ರಣ ಮಾಡಬಹುದು. ಇದು ಒಂದು. ಇದಾದ್ಮೇಲೆ ಇದು ಸಿಂಪರಣೆ ಮಾಡಿದ್ಮೇಲೆ ನಮಗೆ ಸಾಮಾನ್ಯ 20-25 ದಿನ ಯಾವ್ದು ಕಸ ಬರೋದಿಲ್ಲ. ನಂತರ ನಾವು ಕಳೆನಾಶಕವನ್ನ ಉಪಯೋಗ ಮಾಡ್ಬೇಕಾಗ್ತದೆ. ಬೇಕು ಅಂದ್ರೆ ನಂತರ ಬಂದು ಕಳೆಗಳು ಅಂತಂದ್ರೆ ಸಾಮಾನ್ಯವಾಗಿ 20-25 ದಿನ ಆದ್ಮೇಲೆ ಸಣ್ಣ ಕುಂಟೆ ಹಾಕಬಹುದು, ಕಸ ಕಮ್ಮಿ ಕುಂಟೆ ಹಾಕೊಂಡ್ರಿ, ಹಾಗೆ ಸಾಲಲ್ಲಿ ಕಸ ತಗ್ಗಬಹುದು. ಇಲ್ಲಪ್ಪ ನಮ್ಗೆ ಮತ್ತೆ ಕಸ ಮಳೆ ಬರ್ಕೋ ಮಳೆ ಬಂದ್ಬಿಡ್ತು, ಕಸ ತೆಗೆಯಕ್ಕಾಗಲ್ಲ, ಕುಂಟೆ ಹೊಡೆಯಕ್ಕಾಗಲ್ಲ, ನೀರ್ ನಿಂತ್ಕಂತು ಹಿಂಗೆಲ್ಲ ಆಯ್ತು, ಕಸ ತೆಗೆಯಕ್ ಬರಲಿಲ್ಲ. ಅಂತ ಸಮಯದಲ್ಲಿ ಮತ್ತೆ ಕಳೆನಾಶಕವನ್ನು ಉಪಯೋಗ ಮಾಡಬಹುದು. ಬಿಸ್ಪೇರಿ ಬ್ಯಾಕ್ ಸೋಡಿಯಂ ಅಂತ ಸಿಗುತ್ತೆ, ಅದೇನಂದ್ರೆ ನಾಮಿನಿ ಗೋಲ್ಡ್ ಅಂತ ಸಿಗುತ್ತೆ. ಬಿಸ್ಪೈರಿ ಬ್ಯಾಕ್ ಸೋಡಿಯಂ ನಾಮಿನಿ ಗೋಲ್ಡ್ ಅಂತ ಸಿಗುತ್ತೆ, ತಾರಾಕ್ ಅಂತ ಸಿಗುತ್ತೆ, ಬೇರೆ ಯಾವ್ದನ್ನು ಇರ್ಬೋದು. ಇದನ್ನ ನಮಗೆ 100 ml 200 ಲೀಟರ್ ನೀರಿನಲ್ಲಿ, 100 ml ಆದ ಸಾಕು. 100 ml ಸಾಕು, ಇದಷ್ಟೇ. 80 ಚೆನ್ನಾಗಿ ಕಸ ಕಮ್ಮಿ ಇದ್ರೆ 80 ml ಸಾಕು, 100 ml ಗಿಂತ ಜಾಸ್ತಿ ಹೋಗ್ಬೇಡ್ರಿ. ಇದನ್ನ 200 ಲೀಟರ್ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ರಿ. ಇನ್ನೊಂದು ಪಾಯಿಂಟ್, ಕೆಲವರಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಅಗಲೆ ಎಲೆ ಕಸ ಜಾಸ್ತಿ ಇರ್ತವೆ ಹುಲ್ಲಿನ ಜಾತಿ, ಅಂತ ಸಮಯದಲ್ಲಿ ಆಲ್ ಮಿಕ್ಸ್ ಅಂತ ಸಿಗುತ್ತೆ. ಆಲ್ ಮಿಕ್ಸ್ ಅನ್ನ 4 ಗ್ರಾಮ್ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಸಿಂಪರಣೆ ಮಾಡಬಹುದು. ಇನ್ನು ಕೆಲವರು ರೈತರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ನಮಗೆ ಹುಲ್ ಕಸ ಏನಿಲ್ಲ, ಬರೀ ಅಗಲ ಎಲೆ ಇದೆ ಅಂತ ಹಂಗಿದ್ದ ಇದರಲ್ಲಿ ಬರೀ ಆಲ್ ಮಿಕ್ಸ್ ಬರೀ 8 ಗ್ರಾಮ್ ಒಂದ್ ಎಕರೆಗೆ ಸಾಕು. ಅಂದ್ರೆ ಎಷ್ಟು ಲೀಟರ್ ನೀರಿನಲ್ಲಿ ಹಾಕ್ಬೇಕು? ಅದು 200 ಲೀಟರ್ ಲೀಟರ್ ಲೀಟರ್ ಅಲ್ಲಿ ಯಾವ್ದು ಕಡಿಮೆ ಇಲ್ಲ, ಅದು 200 ಲೀಟರ್ ಜಾಸ್ತಿನೇ ಹೊರತು ಕಮ್ಮಿ ಆಗಂಗಿಲ್ಲ. ಅದನ್ನ ನಾವು ಸಿಂಪರಣೆ ಮಾಡೋದ್ರಿಂದ ಎಲ್ಲ ನಿಮ್ಗೆ ಕಂಪ್ಲೀಟ್ ಅಗಲೆ ಎಲೆ ಕಸಗಳು ಕಂಪ್ಲೀಟ್ ಹೋಗ್ತವೆ. ಇದು ಒಂದು. ನೆಕ್ಸ್ಟ್ ಆಯ್ತು, ಇನ್ನು ಮತ್ತೆ ನಾವು ಬಹಳ ಕಳೆನಾಶಕ ಹೇಳಬಾರ್ದು. ಮತ್ತೆ ಮುಂದೇನಪ್ಪ, ಇಲ್ಲಪ್ಪ ಇನ್ನು ಮುಂದೆ ಹೊಡಿಬೇಕು ಅಂತ ಇತ್ತು ಅಂದ್ರೆ 50-60 ದಿನಕ್ಕೆ ಇಂಥ ಸಮಯದಲ್ಲಿ ನಮಗೆ 2,4-D ಸೋಡಿಯಂ ಸಾಲ್ಟ್ ಅಂತ ಸಿಗುತ್ತೆ, 1 kg 1 ಎಕರೆಗೆ. ಓಹೋ, 1 kg 250 or 300 ಲೀಟರ್. ಈಗ ನೀವು ಕೇಳ್ಬೋದು 250 ಯಾಕೆ ಕೇಳ್ಬಿಟ್ರು ಒಂದೇ ಸಾರಿ ಅಂತ. ಅವಾಗ ಬೆಳೆ ದೊಡ್ಡದಾಗಿ ಕಸ, ಇದು ಏನಾದ್ರು ಪೋಸ್ಟ್ ಎಮರ್ಜೆಂಟ್, ಇದು ಅಗಲ ಎಲೆ ಕಸಗಳು ಎತ್ತರವಾಗಿ ಬೆಳೆದಾಗ, ಅಂತ ಸಮಯದಲ್ಲಿ 2,4-D ಸೋಡಿಯಂ ಸಾಲ್ಟ್ ಅನ್ನ ನಾವು ಉಪಯೋಗ ಮಾಡೋದ್ರಿಂದ ಬರೀ ಅಗಲ ಎಲೆ ಕಸಗಳು ಮಾತ್ರ ಹೋಗ್ತವೆ. ಬಟ್ ಇಲ್ಲಿ ಬಹಳಷ್ಟು ರೈತರು ಮುಂಜಾಗ್ರತೆ ಏನಪ್ಪಾ ಅಂದ್ರೆ, ಅವರ ಸುತ್ತಮುತ್ತ ಅಗಲ ಎಲೆ ಬೆಳೆ ಇರಬಾರ್ದು. ಯಾವ್ದಪ್ಪ ಅಂದ್ರೆ, ಒಂದು ಹತ್ತಿ ಇರಬಾರ್ದು, ತೊಗರಿ ಇರಬಾರ್ದು, ಈ ತರ ಯಾವ್ದೋ ದ್ವಿದಳ ಧಾನ್ಯಗಳು, ಸೋಯಾಬೀನ್ ಕೆಲವರು ಹಾಕಿರ್ತಾರೆ, ಇರಬಾರ್ದು, ಇಂಥ ಬೆಳೆಗಳು ಇರಬಾರ್ದು, ನೋಡ್ಕೊಂಡು ಸಿಂಪಡಣೆ ಮಾಡಬೇಕು. ಇಲ್ಲಿ ಕೂರಿಗೆ ಭತ್ತದಲ್ಲಿ ನೀರು ನಿರ್ವಹಣೆ ಬಗ್ಗೆ ಏನ್ ಹೇಳ್ತಾರೆ ರೈತರು, ಯಾವ ರೀತಿ ನೀರನ್ನು ಹಾಸಬೇಕಾಗತ್ತೆ, ಹೇಗೆ ಎಷ್ಟು ದಿವಸ ಕಮ್ಮಿ ಕೊಡಬೇಕು? ಇದು ಬಹಳ ಮುಖ್ಯ. ಇದ್ರಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ, ನಾವು ನೀರು ನಿರ್ವಹಣೆ ಮಾಡ್ಬೇಕಂದ್ರೆ ಮೊದಲು 30 ದಿನ ಬಹಳ ಮುಖ್ಯ. ಆಮೇಲೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆದೋಗ್ತಾರೆ, ರೈತರು ಗೊತ್ತು ನೀರು ಬಿಡ್ತಾರೆ, ಅವ್ರ ಕಡೆ ತೆಗಿತಾರೆ. ಆದ್ರೆ 30 ದಿನಗಳವರೆಗೆ ಅವ್ರು ಏನು ನೀರು ಮಾಡ್ತಾರೆ, ಅವ್ರು ನೀರು ಮಾಡ್ತಾರೆ, ನೀರು ಎಲ್ಲೂ ನಿಲ್ಲಬಾರ್ದು, ನೀರು ತಳ್ಳಗ್ ನೀರು ಮಾಡ್ಬೇಕು, ತೆಗಿತಾ ಇರ್ಬೇಕು. ವಾರಕ್ಕೊಂದ್ಸರಿ ಮಾಡಿದ್ರೆ ಸಾಕು, ನಿಲ್ಸಂಗಿಲ್ಲ, ನೀರು ನಿಲ್ಸಂಗಿಲ್ಲ, ನೀರು ಬಿಡೋದು, ನೀರು ಜಾಸ್ತಿ ಎಲ್ಲ ನಿಂತಿರು ತೆಗಿಬೇಕು. ನೀರು ತೆಗಿಲ್ದೆ ನೀವು ಬೀಜ ಸಣ್ಣ ಸಣ್ಣ ಮೊಳಕೆ ಕೊಳತ್ ಹೋಗ್ತವೆ. ಅದರಿಂದ ಒಂದು 25-30 ನಿಮಗೆ ಒಂದೇ ಒಂದು ಹೇಳ್ಬೇಕು ಅಂದ್ರೆ, ಸಸಿ ಮಾಡಿ ಹೇಗೆ ಮಾಡ್ತೀವಿ, ನೀರು ಬಿಡ್ತೀವಿ, ತೆಗಿತಾರೆ, ಒಂದೇ ನೀರು ತೆಗಿತೀವಿ, ಕರೆಕ್ಟ್. ಇದು ಅಷ್ಟೇನೆ, ಏನು ವ್ಯತ್ಯಾಸ ಇಲ್ಲ. ನೀರು ಬಿಡಬೇಕು, ಸ್ವಲ್ಪ ನೀರು ಬಿಟ್ಟರೆ ಸರಿ, ಹೆಚ್ಚಿಗೆ ನೀರು ನಿಂತ ನೀರು ತೆಗಿಯೋದು. ಒಂದು 30 ದಿನ ಆ ರೀತಿ ಕಾಪಾಡಬೇಕು. 30 ದಿನ ಆದ್ಮೇಲೆ ಏನಿಲ್ಲ, ಒಂದು 10-15 ದಿನಕ್ಕೊಮ್ಮೆ ಭೂಮಿ ನೋಡಿ, ಅಂದ್ರೆ ಕಪ್ಪು ಭೂಮಿ ಆದ್ರೆ 12-15 ದಿನ ಸಾಕು. ಈಗ ಸ್ವಲ್ಪ ಕೆಂಪು ಭೂಮಿ ಇರ್ತವೆ ಕೆಲವು ಕಡೆ, ನೀರು ಭೂಮಿ ಇತ್ತು ಅಂದ್ರೆ 10 ದಿನಕ್ಕೊಂದ್ಸರಿ ಅಥವಾ 1 ವಾರಕ್ಕೊಂದ್ಸರಿ ನೀರು ಹಾಯಿಸ್ಬೇಕು. ನೀರು ಹಾಯಿಸಿ ನಿಲ್ಲ, ಅವಾಗೇನು ನಿಂತರೂ ಪರವಾಗಿಲ್ಲ, ಬೈ ಚಾನ್ಸ್ ಏನಪ್ಪ ಇಲ್ಲೇನು ನೀರು ತೆಗಿ ಅಂತ ಹೇಳಿದೆ, ಇಲ್ಲೇನಪ್ಪ ನೀರು ನಿಂತೈತೆ ಸ್ವಲ್ಪ ಎಲ್ಲ ಅಲ್ಲಲ್ಲಿ ನಿಂತೈತೆ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಏನಪ್ಪ ಅಂದ್ರೆ ಇನ್ನು ಏನು ನಾವು ಕಟಾವ್ ಮಾಡಕ್ಕಿಂತ ಒಂದು 15-20 ದಿನ ಮುಂಚೆ ನೀರನ್ನ ಬಿಡೋದು ಬೇಡ ಅವ್ರು. ಅವಾಗ ಯೂನಿಫಾರ್ಮ್ ಹಾರ್ವೆಸ್ಟಿಂಗ್ ಬರುತ್ತೆ, ಹಾರ್ವೆಸ್ಟ್ ಮಾಡೋದು ಅವ್ರಿಗೆ ಅನುಕೂಲ ಆಗುತ್ತೆ. ಈಗ ಬಿತ್ತನೆ ಮಾಡಿದಂತ ರೈತರು ಏನ್ ಮಾಡ್ತಾರೆ, ಕೂರಿಗೆ ಭತ್ತವನ್ನ ಮಾಡಿದಂತ ರೈತರು ಹೇಗೆ ನಾವು ಸಸಿ ಮಡಿಯಲ್ಲಿ ನೀರು ನಿಲ್ಲಿಸ್ತೀವಲ್ಲ, ಹಾಗೆ ಇಲ್ಲೂ ನೀರು ನಿಲ್ಲಿಸ್ತಾರೆ. ಬೇಕಾಗಿಲ್ಲ, ಏನ್ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ನೀರೆಲ್ಲ ವೇಸ್ಟ್ ಆಗಿ ಬಿಡ್ತಾರೆ. ಏನಿಲ್ಲ, ಏನ್ ಮಾಡೋದು, ನೀರು ಬಿಡಬೇಕು, ನೀರು ಸಮ ನೀರು ಬಿಟ್ಬಿಡ್ಲಿ. ನೀರು ಬಿಟ್ಮೇಲೆ ಏನಾಗುತ್ತೆ, ನೀರೆಲ್ಲ ಕಂಪ್ಲೀಟ್ ಹೋಗ್ತದೆ, ಹೋಗಿ ನಮಗೆ ಸ್ವಲ್ಪ ಕ್ರಾಕ್ಸ್ ಕಾಣ್ತವೆ, ಅಂದ್ರೆ ಬಿರುಕುಗಳು ಕಾಣ್ತವೆ, ಬಿರುಕುಗಳು ಕಾಣಿದಾಗ ಮತ್ತೆ ನೀರು ಬಿಡ್ಲಿ ಅಷ್ಟೇ. ಅಂದ್ರೆ ಫುಲ್ ಭೂಮಿ ಒಣಗವರೆಗೂ ಬಿಡ ಮಾಡೋದು ಬೇಡ ಅವರು. ಇಲ್ಲೇನಪ್ಪ ಸತ್ತ ನಾವು ಏನ್ ಹೇಳ್ತೀವಿ ಅಂದ್ರೆ, ಸ್ಯಾಚುರೇಷನ್ ಕಂಡೀಷನ್ ಅಂತ ಹೇಳ್ತೀವಿ, ಅಂದ್ರೆ ರೈತರಿಗೆ ನೀರು ಸಿಗೋದಿಲ್ಲ ಅಂತಕ್ಕಂತ ಒಂದು ಭಯ ಒಂದಿರುತ್ತೆ, ಹಿಂಗಾಗಿ ನೀರು ನಿಲ್ಲಿಸ್ತಾರೆ. ಅದೇ ನೀರು ನಿಲ್ಲಿಸೋದು ಬೇಕಾಗಿಲ್ಲ. ಆಮೇಲೆ ನೀರು ಮೇಲೆ ಕಂಪ್ಲೀಟ್ ಹೋಗ್ಲಿ, ಮತ್ತೆ ಹೇರ್ ಕ್ರಾಕಿಂಗ್ ಹೇಳಿದ್ನಲ್ಲ, ಕ್ರಾಕ್ಸ್ ಕಾಣ್ತಾ ಇದ್ದಂಗೆ ನೀರು ಮತ್ತೆ ಬಿಡ್ಲಿ. ಆ ರೀತಿ ಮಾಡ್ಕೊಂಡೋದ್ರೆ ಅವ್ರಿಗೆ ಏನ್ ಹೇಳಿದ್ರೆ 35-40% ಅಷ್ಟು ನೀರನ್ನ ಅವ್ರು ಉಳಿತಾಯ ಮಾಡಬಹುದು. ಒಳ್ಳೇದು ಡಾಕ್ಟರ್ ಚನ್ನಬಸವನ್ ಅವರೇ. ಕೊನೆಯದಾಗಿ ಇಷ್ಟೆಲ್ಲಾ ಒಂದು ಪದ್ಧತಿಯನ್ನು ಅನುಸರಿಸಿ ಕೂರಿಗೆ ಭತ್ತವನ್ನ ಬೆಳೆದಾಗ ರೈತರು ಇಳುವರಿಯನ್ನು ಎಷ್ಟು ಪಡಿಬಹುದು, ಏನಾದ್ರೂ ವಿಶೇಷವಾದಂತ ಮಾಹಿತಿ ಇದೆ ರೈತರಿಗೆ ತಾವು ಹೇಳೋದು? ಗ್ಯಾರಂಟಿ ಗ್ಯಾರಂಟಿ. ಈಗ ನಾಟಿ ಮಾಡೋದ್ರಿಂದ ಎಷ್ಟು ಪಡಿಬಹುದು, 42-43 ಬ್ಯಾಗ್ ತೆಗಿತೀವಿ ಅಂತ ಇಟ್ಕೊಳ್ತಾರೆ ರೈತರು. ಈ ಪದ್ಧತಿ ಮಾಡೋದ್ರಿಂದ 40-50 ಬ್ಯಾಗ್ ಪಡಿಬಹುದು. ಓಹೋ, 10-15% ಅಷ್ಟು ಇಳುವರಿ ಜಾಸ್ತಿ ಪಡಿಬಹುದು. ಅದರಿಂದ ಇದ್ರ ಬಹಳಷ್ಟು ಉಪಯೋಗ ಇದೆ. ಇಳುವರಿ ಜಾಸ್ತಿ ಮಾಡಬಹುದು, ಕಾಸ್ಟ್ ಆಫ್ ಕಟ್ಟು ಕಡಿಮೆ ಆಗುತ್ತೆ, ಆಮೇಲೆ ಬೇಗ ಹಾರ್ವೆಸ್ಟಿಗೆ ಬರುತ್ತೆ. ಅಷ್ಟೇ ಅಲ್ಲದೆ ಮುಗಿದು ಕಟಾವು ಮುಗಿದ ಮೇಲೆ ನೆಕ್ಸ್ಟ್ ಬೆಳೆಗೆ ಬಹಳಷ್ಟು ಅವ್ರಿಗೆ ಅನುಕೂಲ. ಅದರಿಂದ ಇವೆಲ್ಲ ಪದ್ಧತಿಗಳು ಮಾಡಿಕೊಂಡು ರೈತರು ಬಹಳ ಅವರು ಆದಾಯವನ್ನು ಅವ್ರು ಪಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ಚನ್ನಬಸವಣ್ಣ ಅವರ. ಇದುವರೆಗೂ ಈ ಕೂರಿಗೆ ಭತ್ತದ ಬೇಸಾಯದಿಂದ ಆಗ್ತಕ್ಕಂಥ ಲಾಭಗಳು ಯಾವ ರೀತಿ ಮಾಡಬೇಕು, ಕಳೆಗಳ ನಿರ್ವಹಣೆ ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಸವಿಸ್ತಾರವಾಗಿ ನಮ್ಮ ರೈತರಿಗೆ ಮಾಡಿಕೊಟ್ರೆ. ರೈತ ಬಾಂಧವರು ಈ ಒಂದು ಪದ್ಧತಿಯಲ್ಲಿ ಸಾಕಷ್ಟು ಲಾಭ ಇದೆ, ಭತ್ತವನ್ನು ಬಿತ್ತನೆ ಮಾಡಿ ಬೆಳೆದಿರೋಕ್ಕೆ ಮುಂದಾಗಲಿ, ಜೊತೆಗೆ ನೀರಿನ ಒಂದು ಸದ್ಬಳಕೆಯೂ ಆಗುತ್ತೆ ರೈತರಿಗೆ, ಎಲ್ಲ ರೈತರಿಗೆ ನೀರು ಸಿಗ್ತಕ್ಕಂಥ ವ್ಯವಸ್ಥೆಗಳಾಗ್ತವೆ, ಹೆಚ್ಚು ಇಳುವರಿ ಪಡ್ಬೋದು, ಲಾಭ ಜಾಸ್ತಿ ಇದೆ, ಖರ್ಚು ಕಡಿಮೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಈ ಪದ್ಧತಿಯನ್ನು ಅನುಸರಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಂಧುವರಿಗೂ ನಮಸ್ಕಾರ. ಇದುವರೆಗೆ ಕೂರಿಗೆ ಭತ್ತದ ನೇರ ಬಿತ್ತನೆಯ ಲಾಭದಾಯಕತೆ ಕುರಿತು ಡಾಕ್ಟರ್ ಎಎಸ್ ಚನ್ನಬಸವಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು, ಲಿಂಗಸ್ಗೂರು, ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ.

ತಿಳಿಯಾಗನಗೆ ಜಲ ಚಾಚ ನಿನ್ನ ಮಾಯ ನಿನ್ನ ಮಾಯವು ಹಿರಿಯ ಮಗಯನ್ನಾಗಿ ಇರುತ್ತೀಯ ಧರ್ಮ ಜಾಯ ಹಿರಿಯ ಮಗಯನ್ನಾಗಿ ಇರುತ್ತೀಯ ಧರ್ಮ ಜಾಯ ಹಿರಿಯ ಮಗಯನ್ನಾಗಿ ಇರುತ್ತೀಯ ಧರ್ಮ ಜಾಯ ಹಿರಿಯ ಮಗಯನ್ನಾಗಿ ಇರುತ್ತೀಯ ಧರ್ಮ ಜಾಯ ಹಿರಿಯ ಮತ್ತೋರ್ವನು ಹಿರಿಯ ಮತ್ತೋರ್ವನು ಇರುವೆನೆಂದೇಳಿದಿ ತಿಳಿಯಾದು ನಿನ್ನ ಮಾಯ ಜಲ ಚಾಚ ನಿನ್ನ ಮಾಯ ನಿನ್ನ ಮಾಯವು ಜಲ ಚಾಚ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಚಾಚ ನಿನ್ನ ಮಾಯ ನಿನ್ನ ಮಾಯವು ಅಳಿಯ ಅಭಿಮನುವಿನೋಳು ದಯವಿಲ್ಲದೆ ಕೊಲ್ಲಸಿದಿಯ ಅಳಿಯ ಅಭಿಮನುವಿನೋಳು ದಯವಿಲ್ಲದೆ ಕೊಲ್ಲಸಿದಿಯ ಅಳಿಯ ಅಭಿಮನುವಿನೋಳು ದಯವಿಲ್ಲದೆ ಕೊಲ್ಲಸಿದಿಯ ಅಳಿಯ ಅಭಿಮನುವಿನೋಳು ದಯವಿಲ್ಲದೆ ಕೊಲ್ಲಸಿದಿಯ ಒಳಗೋಳದಿಂದಲೇ ಒಳಗೋಳದಿಂದಾಲಿ ಬಳಲಿಸಿ ಜಲ್ಲರನು ತಿಳಿಯಾದು ನಿನ್ನ ಮಾಯ ಜಲ ಚಾಚ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಚಾಚ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಜಲ ಚಾಚ ನಿನ್ನ ಮಾಯ ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನ ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನ ಮಹಾರಾಜನಕ ನಿನ್ನ ಚಾರು ಮಹಿಮೆಯನ್ನು ಮಹಾರಾಜನಕ ನಿನ್ನ ಧರುಣಿಯೋಳಾರು ಬಲ್ಲರು ಧರುಣಿಯೋಳಾರು ಬಲ್ಲರು ಚಿರಕೇರಿ ವಾಸನೆ ತಿಳಿಯಾದು ನಿನ್ನ ಮಾಯ ಜಲ ಚಾಚ ನಿನ್ನ ಮಾಯ ನಿನ್ನ ಮಾಯವು ತಿಳಿಯಾದನಗೆ ಹರಿ ಕಂಡೇ ಶ್ರೀ ಹರಿಯೇ ಏನು ಕಾರಣ ಬಂದಿರಿ ನೀವು ದಾನವಂತಕ ಬೀಳಿರಿ ಅನಗೆ ಏನು ಕಾರಣ ಬಂದಿರಿ ನೀವು ದಾನವಂತಕ ಬೀಳಿರಿ ಅನಗೆ ಏನು ಕಾರಣ ಬಂದಿರಿ ನೀವು ಬೀಳ್ವೆ ನಾನೀಗ ಕಂಡೆ ಶ್ರೀ ಹರಿ.